ಕಾಯಿಪಲ್ಯ ಬೇಸಿಗೆದಂಗ ಏಪ್ರಿಲ್ ಮೇ ತಿಂಗಳದಾಗ ಎರಡೇ ತಿಂಗಳದಾಗ ಹಾಕ್ತಾರೆ, ಮತ್ತ ಜೂನ್ಕ ಮತ್ ಮಳೆ ಸ್ಟಾರ್ಟ್ ಆಗೋದಕ್ಕ ಮತ್ ಹೊಸದ್ ಮಾಡಿರ್ತೇವ್ರಿ. ಅವಾಗ ಬೋರ್ ಚಾಲು ಆಗಿರ್ತಾವ. ಇದನ್ನು ಆಗಿರ್ತಾವ. ಅಂದ್ರೆ ನೀವು ವರ್ಷ ಪೂರ್ತಿ ಒಕ್ಕಲ್ತನ ಮಾಡ್ತಾ ಇದ್ರಿ, ಕಾಯಿಪಲ್ಯದಿಂದ ನಿಮಗೆ ದುಡ್ಡು ಮೇಲಿಂದ ಮೇಲೆ ಬಂದೇ ಬರ್ತಿರ್ತದ. ಅದ್ರ ಜೊತೆಗೆ ಕೋಳಿ ಕುರಿ ಅದನ್ನು ಕೂಡ ಮಾಡ್ತೀನಿ ಅಂತಂದ್ರಿ. ಆಮೇಲೆ ಕೃಷಿ ಹೊಂಡ ನಿಮಗೆ ಬಹಳ ಅನುಕೂಲ ಆಗ್ಯದ ಅಂತ ಹೇಳಿದ್ರಿ. ಈಗ ಈ ಕೃಷಿ ಹೊಂಡ ಯಾವ ರೀತಿ ನಿಮಗೆ ಮತ್ ಅನುಕೂಲ ಆಗ್ತಾ ಇದೆ ಅಂತೀರಿ? ಈಗ ಕಾಯಿಪಲ್ಯ ಅಂತೂ ಬೆಳೀತಾ ಇದ್ರಿ, ಅದ್ರ ಜೊತೆಗೆ ಮೀನು ಅದೇನಾದ್ರೂ ನೀವು ಸಾಕಣೆ ಮಾಡ್ತಾ ಇದ್ರಿ? ಮೀನಂತೂ ಫಸ್ಟಿನ ವರ್ಷ ಒಂದಿಟ್ಟು ಮಾಡಿದ್ದೇವ್ರಿ. ಈಗ ಸ್ವಲ್ಪ ನಮ್ಮ ಕಾಯಿಪಲ್ಯ ಹೆಚ್ಚು ಮಾರಾಟ ಒಯ್ಯೋದಕ್ಕ ತರೋದಕ್ಕ ಇದು ಮಾಡಿಲ್ರಿ. ಈ ವರ್ಷ ಅಂತೂ ಮಳೆ ಹೆಚ್ಚಾಗ್ಯದ್ರಿ. ಮತ್ತು ನಮಗೆ ಕೆನಲ್ನು ಬಿಟ್ಟಾರ್ರಿ, ಮ್ಯಾಗಿನ ಕೆನಲ್ನು ಬಿಟ್ಟಾರ. ಈ ವರ್ಷ ಕೆರೆಯನ್ನು ತುಂಬ್ಯಾದ್ರಿ. ನಾನು ಇನ್ನು ಮತ್ತೆ ಮೇಣ ಬಿಡಬೇಕಂತೇಳಿ ಮಾಡೀನಿ. ಒಂದು ತಿಂಗಳು ಬಿಟ್ಟು ಕಿಸಿದ್ರೆ ಮೇಣ ತೊಗೊಂಬಂದು ಕಿಸಿನ ಬಿಡ್ತೀನಿ. ಒಂದು ಈಗ ನೀವೇನು ಕೃಷಿ ಹೊಂಡ ಮಾಡ್ಕೊಳ್ರಿ, ಮಾಡ್ಕೊಂಡ ನಂತರ ಅದು ಯಾವತ್ತು ತುಂಬಿದಂಗೆ ಅದನ್ನ ಹೆಂಗೆ ಏನು ನಡುವ ಮಳೆ ಬರಲಿಲ್ಲಲ್ಲಪ್ಪ ತುಂಬೇ ಇಲ್ಲ ಏನು ಮಾಡೋದು ಅನ್ನುವಂಥದ್ದು ಚಿಂತೆ ಏನಾದರೂ ಬಂತ ನಡುವ? ಇಲ್ಲರಿ ಸಾಹೇಬ್ರೆ, ನಾ ಹಳ್ಳದ ಮಗ್ಗಲ್ ಕೈತಿರೋದು. ನನಗೆ ಅಲ್ಲಿದಿಂದ ಹಳ್ಳದಿಂದ ಪೈಪ್ಲೈನ್ ಮಾಡೀನಿ ಹೊಂಡಕ್ಕೆ ಹೋಗಷ್ಟು. ಅಲ್ಲಿ ಇಂಜನ್ ಕೊಟ್ಟಾರಿ ಕೃಷಿ ಇಲಾಖೆದವ್ರೆ, ಅದು ಹೊಂಡದವ್ರೆ ಇಂಜನ್ ಕೊಟ್ಟಾರಿ. ನಾ ಇಂಜನ್ದಿಂದ ಹೊಂಡ ತುಂಬ್ಕೋತೀನಿ ರೀ. ಮತ್ತೆ ಅದನ್ನು ನೀರು ಹೊಲಸು ಆತ ಅಂತೇಳಿ ಮತ್ತೆ ದಿನಂಪ್ರತಿ ನಾ ಕಾಯಿಪಲ್ಯಕ್ಕೆ ಬಿಡ್ತೀನಿ ರೀ. ಅದು ಅದು ನಂದು ಬಂದು ಒಂದು ಮೋಟರ್ ತಂದು ಇದ್ರಾಗ ಬಿಡ್ತಾರ ರೀ. ಒಂದು ಮೋಟರ್ದಿಂದ ಅದು ಹೋಗ್ತಾರೆ. ನನ್ನ ಖಾಯಂ ಯಾವಾಗಲೂ 12 ತಿಂಗಳ ನಾ ಏನು ಹೊಂಡ ಮಾಡೀನಿ ನೋಡ್ರಿ, 12 ತಿಂಗಳ ತುಂಬದಂಗೆ ಇರ್ತಾರೆ. ಭಾಳ ಆದ್ರೆ ಒಂದು 5-6 ಫುಟ್ ಕಮ್ಮಿ ಆಗೋದಕ್ಕೆ ಮತ್ತೆ ಅಷ್ಟು ತುಂಬ್ಕೊಂಡು ಬಿಡ್ತೀನಿ ರೀ. 7 ವರ್ಷ ಆಯ್ತು ರೀ ನಾ ಹೊಟ್ಟೆ ಅದನ್ನು ಹೊಂಡಾನೇ ಖಾಲಿ ಮಾಡಿಲ್ರಿ. ಅಂದ್ರ ನೀರಿನ ವಿಷಯದೊಳಗೆ ನೀವು ಬಹಳ ಅದೃಷ್ಟವಂತರಿದ್ದೀರಿ. ಮತ್ತೆ ಅದೇ ರೀತಿಯಾಗಿ ನೀವು ಮಾಡ್ಕೊಂಡಿರಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ, ಅದು ಬಹಳ ಮುಖ್ಯವಾದಂತದ್ದು. ಈಗ ನಿಮ್ಮನ್ನ ನೋಡಿ ಕೃಷಿ ಹೊಂಡ ಮತ್ತೆ ಬೇರೆ ಯಾರಾದ್ರೂ ಮಾಡ್ಕೊಂಡಾರ? ಇಲ್ರಿ, ನನ್ನ ಮಗ್ಗಲಕ್ನವ್ರಿಗೆ ನಂದು ಒಬ್ಬನ್ ನೋಡಿ ಕಿಸಿದ್ ಮೇ ಅವ್ನು ಬ್ಯಾಸಿಯಾಗ ತಮಾಟಿ ಬೆಳಿಲಕತ್ನಲ್ಲ 50-60 ರೂಪಾಯಿ ಕೆಜಿ ರೊಕ್ಕ ತೊಗೊಳಕತ್ತಂತ ಇಸಿದ್ರೆ ಎಲ್ಲಾರು ಕೃಷಿ ಇಲಾಖೆಗೆ ಹೋಗಿ ಕಿಸಿದ ಜಗಳ ತೆಗೆದು ಅವ್ರು 11 ಮಂದಿ ನನ್ಗೆ ಮಾಡೇಬೇಕನ್ನ ನೀ ಹ್ಯಾಂಗ ಮಾಡ್ಕೊಂಡಿ ನಮಗೆ ಮಾಡ್ರನ್ನ ಮತ್ತೆ ಅಶ್ವಿನ್ ಮಾಡ್ಯಮ್ಮ ಇವರು ಬಂಕಾಪುರ ಮಡ್ಯಮ್ಮರು ಇದ್ರು ಅವಾಗ. ಇಲ್ರಿ, ಎಲ್ಲರಿಗೂ ಒಂದು ಕೊಟ್ಟಿರ್ತಾನ. ನನ್ನ ಕೂಡ ನನ್ನ ತೋಟ ಸುತ್ತಲ್ಲದ 11 ಹೊಂಡ ಒಂದೇ ತೊಲಿ ನಾವು ಮಾಡಿಸೇವ್ರಿ. ನಾವು ಮಾಡಿದ 2 ವರ್ಷನಾಗ ಒಟ್ಟರಿಗೆ ಹೊಂಡ ಆಗ್ಯಾವ್ರಿ. ಓಸೂರು ಈಗ ದಾಳಂಬ್ರಿ ಮತ್ತು ದ್ರಾಕ್ಷಿ ಇದು ಮಾಡಿದ್ರ ಸದ್ಯಕ್ಕೆ ಓಸೂರು ಆ ನೀರಿಂದು ಕೊರ್ತಿಲ್ರಿ. ಆವಾಗ ನಮಗೆ ನೀರೇ ಇರ್ತಿದ್ದಿಲ್ರಿ. ಬ್ಯಾಸಿಗೆದಿಂದ ಪೂರಾ ದನಗಳು ಬಿಡುವಂಥ ಪರಿಸ್ಥಿತಿ ಇರ್ತಿತ್ತು. ಒಂದು ಬೆಳೆ ತೊಗೊಂಡೇವು ಅಂದ್ರೆ ಹೊಳ್ಳಿ ಮಳೆಗಾಲ ಬಂದು ನೀರು ಬರುತ್ತಾನ ನಾವು ಹಂಗೆ ಕುಂದಿರ್ತಿದ್ದೇವ್ರಿ. ಹೊಸರು ಈಗ ಹೊಸು ತೋಡ್ದನ ಅವರು ಆರಾಮದೇವ್ರಿ. ಅವರು ಅಲ್ದನ್ ನಾವು ತೊಗೊಂಬರ್ತೇವೆ, ನಮ್ಮ ಅದೊಂದು ಅವ್ರು ತೊಗೊಂಬರ್ತಾರೆ. ಅವರು ದ್ರಾಕ್ಷಿ ಅದು ಮಾಡ್ಯಾರಿ. ನಾನು ಕಾಯಿಪಲ್ಯ ಬಿಟ್ಟು ಮತ್ತೊಂದು ಏನು ಮಾಡಿದ್ರು ಕಾಯಿಪಲ್ಯದಾಗ ಲಾಭ ಐತ್ರಿ. ಈಗ ನೋಡ್ರಿ, ನೀವು ಒಬ್ಬರೇ ಬೆಳೀತಾ ಇರುವಂತಹ ಸಂದರ್ಭದೊಳಗ ಬೇರೆಯವರಿಗೂ ಕೂಡ ಅಸಮಾಧಾನ ಇರ್ತದೆ. ಆದ್ರೆ ಎಲ್ಲಾರು ಮಾಡೋದ್ ಕೂಡ ಎಲ್ಲರಿಗೂ ಸಂತೋಷ ಬರ್ತದಿಲ್ಲ? ಎಲ್ಲರಿಗೂ ಸಂತೋಷದಿಂದ ಅದಾರಿ. ನಿನ್ ನೋಡಿಕೊಂಡು ನಾವು ಮಾಡಿದೇವ ನೋಡ್ರಿ. ನಾನು 4 ಲಕ್ಷದ ದಾಳಂಬರಿ ಬೆಳೆದೆ, ನಾನು ಬಾರಿ ಗಿಡ ಬೆಳೆದೆ, ನಾ ಪೇರು ಗಿಡ ಬೆಳೆದೆ, ಬಾಳಿ ಗಿಡ. ಎಲ್ಲಾರು ಹೊಂಡ ಯಾರು ಮಾಡ್ಯಾರಲ್ರಿ. ನಮ್ಮ ಇದ್ರಾಗ್ರಿ ಏಪ್ರಿಲ್ ಮೇ ಎರಡೇ ತಿಂಗಳ ನಮ್ಮ ನೀರಿನ ಕೊರತೆ ಇರ್ತೈತ್ರಿ. ಉಳಿದ ಟೈಮ್ದಾಗ ನೀರು ಇರ್ತಿದ್ದು. ಏಪ್ರಿಲ್ ಮೇ ತಿಂಗಳದಾಗ ದೊಡ್ಡ ಗಿಡಗಳು ಬರ್ತಿದ್ದಿಲ್ಲ, ಕಾಯಿಪಲ್ಯ ಬರ್ತಿದ್ದಿಲ್ಲ. ಈಗ ಎಲ್ಲರಿಗೆ ಏನೈತಲ್ರಿ, ಎಷ್ಟು ಮಂದಿ ಹೊಂಡ ಮಾಡ್ಕೊಂಡೇವಲ್ರಿ, ಅಷ್ಟು ಮಂದಿ ಒಟ್ಟರು ಮಳೆಗಾಲದಾಗೂ ಹಸಿರೇ ಇರ್ತಾವ, ಬ್ಯಾಸಿಗೆ ದಿನದಾಗೂ ಹಸಿರೇ ಇರ್ತಾವ್ರಿ. ಈಗ ಒಂದು ವರ್ಷಕ್ಕೆ ನಿಮ್ಮ ಒಂದು ಇಳುವರಿ ಆಯಿತು, ಆದಾಯ ಆಯಿತು, ಈಗ ಸಾಕಷ್ಟು ಕಾಯಿಪಲ್ಯ ಬೆಳೀತಾ ಇದ್ರಿ ಹೇಳಿದ್ರಿ. ಮಳೆಗಾಲಕ್ಕಿಂತ ಬ್ಯಾಸಿಗೆ ಒಳಗೆ ನಿಮಗೆ ಹೆಚ್ಚಿಗೆ ಇಳುವರಿ ಬರ್ತಾ ಇದೆ, ಹೆಚ್ಚಿಗೆ ಅದೇ ಯಾಕೆ ರೇಟ್ನು ಬ್ಯಾಸಿಗೆ ಒಳಗೆ ಚಲೋ ಸಿಗ್ತದೆ ನಿಮಗೆ ಆ ಟೈಮ್ನೊಳಗೆ. ಅಂದ್ರೆ ಒಟ್ಟು ಒಂದು ವರ್ಷದ ಅವಧಿಯೊಳಗೆ ಈ ಎಲ್ಲಾ ಉದ್ಯಮಗಳಿಂದ ನಿಮಗೆ ಎಷ್ಟು ಒಂದು ಆದಾಯ ಬರ್ತದೋ? ಇಲ್ರಿ, ನಮ್ಮದು ಆದಾಯ ಅಂತೂ 8-9 ಲಕ್ಷ ತನ ನಮ್ಮ ಬರೀ ಕಾಯಿಪಲ್ಯದಾಗಿರ್ತದೆ ರೀ. ನಾವು ನನ್ನ 5 ಮಂದಿ ಮೊಮ್ಮಕ್ಕಳು ಏನದಾವ್ರಿ, ಎಲ್ಲ ಸಾಲಿಗೆ ಓದ್ತಾವ್ರಿ. ಎಲ್ಲ ಸಂಸ್ಥೆ ಸಾಲಿಗೆ ಖರ್ಚು ಫೀ ಹೆಚ್ಚೈತಿ. ಎಲ್ಲ ಮಾಡಿಕೊಂಡ್ರು ನಾನು ಕನಿಷ್ಠಪ್ಪ ಅಂತಂದ್ರು ನನ್ನ ಅಷ್ಟದಾಗಿ 2-3 ಲಕ್ಷ ರೂಪಾಯಿ ನಾನು ಲಾಭದಾಗ ಇರ್ತೀನಿ ರೀ. ಅದು ಖಾಯಂ 12 ತಿಂಗಳು ಬರ್ತಿರ್ತದ ಹೋಗ್ತಿರ್ತದ ರೀ. ನಾ ಮತ್ತೆ ಹೋಗ್ಲಾಕ್ ಹೋಗಿಲ್ರಿ. ಯಾ ಗ್ರಾಮೀಣ ಬ್ಯಾಂಕ್, ಯಾ ಸೊಸೈಟಿ, ಎಲ್ಲಿ ಇಲ್ಲಿವರೆಗೆ 81 ಇಲ್ಲಿವರೆಗೆ ಯಾ ಬ್ಯಾಂಕಿಗೆ ಹೋಗಿ ಒಂದು ನಯಾ ಪೈಸೆ ತೊಗೊಂಬಂದಿಲ್ರಿ, ಸಾಲ ಮಾಡಿಲ್ರಿ. ಮತ್ತೆ ಸಾಲ ಇಲ್ಲಾರ್ದೆ ಮಾಡ್ಬೇಕಪ್ಪ ಅಂತಂದ್ರೆ ಕಾಯಿಪಲ್ಯದಾಗ ಒಂದೇ ಆಗ್ತಾರೆ. ಈ ಉಳಿದನ್ನು ದ್ರಾಕ್ಷಿ ಮಾಡ್ರಿ, ದಾಳಂಬರಿ ಮಾಡ್ರಿ, ಇದು ಮಾಡ್ರಿ, ಅದಕ್ಕೆ ಸಾಲ ಮಾಡಿ ಬ್ಯಾಂಕಿಂಗ್ ಮೊದಲು ನಾವು ಉತ್ತಾರಿ ಕೊಟ್ಟು ಬಳಕೆ ನಮ್ಮಲ್ಲಿ ದ್ರಾಕ್ಷಿ ಹಚ್ಚಬಹುದು ರೀ. ಆದ್ರೆ ಕೈಪಲ್ಯಕ್ಕೆ ಯಾರಿಗೂ ಬಿಡುದು ಜರುತ್ತಿಲ್ರಿ. ನಮ್ಮ ಮನ್ಯಾಗ 11 ಮಂದಿ ಇದೇವಪ್ಪ ತಂದ್ರು, 2 ಎಮ್ಮಿ, 2 ಎತ್ತರಿ, ಟ್ಯಾಕ್ಟರ್, ನಮ್ದು ಬಾರ್ದಾನಿ ಎಲ್ಲ ಮಾಡಿದ್ರು. ಸಾಲಿ ಹುಡುಗರು ಹೋದ್ರು ನಾವು ಆರಾಮದಾಗಿರ್ತೇವ್ರಿ. ಮತ್ತೊಬ್ಬರಿಗೆ 10 ರೂಪಾಯಿ ಕೇಳ ಹೋಗುದು ಜರುತ್ತಿರ್ತವ್ರಿ. ಆದ್ರೆ ಕೈಪಲ್ಯ 12 ತಿಂಗಳ ಮಾಡ್ಬೇಕ್ರಿ. ಕಾಯಿಪಲ್ಯದ ಮಾಡೋದ್ರಿಂದ ಬ್ಯಾಸಿಗೊಂದು ಎರಡು ತಿಂಗಳ ರೇಟ, ಮಳೆಗಾಲದಾಗ ಎರಡು ತಿಂಗಳ ರೇಟ್ ಆದ್ರೆ ನಮ್ಗೆ ರೊಕ್ಕ ಆಗಿಬಿಡ್ತಿರ್ತಾರೆ, ಆವಾಗ ನಾವು ಎಲ್ಲ ಮಾಡ್ಕೊಂಡು ಬಿಡ್ತೇವೆ. ಈಗ ಮಾತಾಡುವಾಗ ತಾವು ಹೇಳಿದ್ರಿ ಈ ತೊಗರಿ ಬೀಜ, ಕಡಲೆ ಬೀಜ ಅದನ್ನು ಕೂಡ ಮಾಡಿ ನಾನು ನಿಗಮಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ, ಅದು ಹೆಂಗೆ ಮಾಡ್ತಾ ಇದ್ರಿ? ಅದು ಬೀಜ ಮಾಡಬೇಕು ಅಂತ ಯಾರು ಹೇಳಿದ್ರಿ ನಿಮಗೆ? ನಮಗ್ರಿ ಅವರು ಕಂಪ್ನಿಯವರು ಬರೇ ಕಾಯಿಪಲ್ಯ ಮಾಡ್ಕೋತ ಹೋದ್ರೆ ಅಂದ್ರೆ ನೀ ಸರಿಯಾಗಿ ಮಾಡೋದೇ, ನೀ ಸರಿಯಾಗಿ ಮಾಡಿ ನಮಗೆ ಬೀಜ ಕೊಟ್ರೆ ನಿಮಗೆ ಒಂದು ಪ್ಯಾಕೆಟ್ ನಿನಗೆ ಬೀಜ ಕೊಟ್ಟೆವಪ್ಪ ಅಂದ್ರೆ ಆರು ಕ್ವಿಂಟಲು ನಮಗೆ ನಾವು ಹೊಳೆ ಬೀಜ ತೊಗೋತೇವೆ. ಎ ಪಿ ಎಂ ಸಿ ಒಳಗೆ 5,000 ರೂಪಾಯಿ ರೇಟ್ ಇತ್ತಪ್ಪ ಅಂತಂದ್ರೆ ಅದ್ರದ್ದು 20% ನಾವು ಹೆಚ್ಚಿಗೆ ಕೊಡ್ತೇವೆ. ಅನ್ನ ನಾ ಏನು ಮಾಡಿದ್ರಿ, ಆಯ್ತು ರೀ ಸಾಹೇಬ್ರ, ಇದೊಂದು 2 ಎಕರೆ ಮಾಡ್ತೀನಿ ರೀ, 2 ಪ್ಯಾಕೆಟ್ ಕೊಡ್ರಿ, ನನಗೆ ಅನುಕೂಲ ಆಯ್ತಪ್ಪ ಅಂದ್ರೆ ಮುಂದೆ ಮಾಡ್ತೀನಿ ರೀ ಅಂತಂದೆ. ಅದು 2 ಪ್ಯಾಕೆಟ್ ಕೊಟ್ರೆ ಹೊರಗೆ 7,000 ರೂಪಾಯಿ ರೇಟ್ ಇತ್ತು ರೀ, ಅವ್ರು 9,000 ರೂಪಾಯಿ ರೇಟ್ ಹಾಕಿ ಕೊಟ್ರಿ ನನಗೆ. ಅದು ಒಂದು ಕ್ವಿಂಟಲ್ಕ 2,000 ಹೆಚ್ಚಾಗಿದ್ದು 16 ಕ್ವಿಂಟಲ್ಲೇ ಹಾಕಿದ್ರಿ, 16 ಕ್ವಿಂಟಲ್ಕ 32,000 ರೂಪಾಯಿ ಹೆಚ್ಚಿಗೆ ಬತ್ತಲ್ಲ ತಿಳಿಸಿನಿ ಸಾಹೇಬ್ರ, ನಾ ಮತ್ತೊಂದು ಹೊಲ ಮಾಡ್ತೀನಿ ರೀ ಸಾಹೇಬ್ರ, ಅದು ಚಲೋ ಏರಿ ಐತಿ ರೀ, ಅವರು ಇರಲ್ಲ ರೀ, ಅವರು ಅದೊಂದು ಮಾಡ್ತೀನಿ ರೀ, ನೀವು ಬೀಜ ಕೊಡ್ತೀನಿ, ನೀ ಎಷ್ಟು ಹೊಲಗಳು ಮಾಡ್ತಿ ಮಾಡು, ನಾ ಬೀಜ ಕೊಡ್ತೇವೆ, ನಮ್ಮ ಕಡೆ ಹತ್ತು ನೀ ಚಲೋ ಬೀಜ ಮಾಡ್ತಿ ಅಂತೇಳಿ ಅವರು ನಮಗೆ 6 ಪ್ಯಾಕೆಟ್ ಕೊಡ್ಲಾಕತ್ತಾರೆ. ಈ 7 ವರ್ಷ ಐತೆ ರೀ, 6 ಪ್ಯಾಕೆಟ್ ವರ್ಷ ಕೊಡ್ತಾರೆ, ನಾನು 45-50 ಕ್ವಿಂಟಲ್ ಅವ್ರಿಗೆ ಬೀಜ ಕೊಡ್ತೇನೆ ರೀ. ಆ ಹೊಲ್ದವ್ರಿಗೆ ಏನೈತಿ, ಗೌರ್ಮೆಂಟ್ ರೇಟ 6,000 ರೂಪಾಯಿ ಇತ್ತಪ್ಪ, 6,000 ರೂಪಾಯಿ ರೇಟ್ ಅದಂಗೆ ನಿನ್ನ ಮಾಲ ನಾ ಹಾಕೋ ಅಂದ್ರೆ ಹಾಕೋತೀನಿ, ಇಲ್ಲಪ್ಪ ಅಂತಂದ್ರೆ ನಿನ್ನ ಮಾಲ್ ನೀವು ಒಯ್ಯಿರಿ ಅಂತೇಳಿ ಹೇಳ್ತೇನೆ ರೀ. ಅವ್ರು ಏನಂತಾರೆ, ಗೌರ್ಮೆಂಟ್ಗಾದರೂ ಸದ್ಯಕ್ಕೆ ನೀ ಗೌರ್ಮೆಂಟ್ ರೇಟೇ ಕೊಡ್ತೀನಿ ಅಂದ ಬಳಿಕ ಅವ್ರು ಕೊಡು ಅಂತೇಳಿ ಕೊಡ್ತಾರೆ ರೀ. ನಾ ವೈದ್ಯಕಿಸಿದ್ರೆ ಅಲ್ಲಿ ಹಚ್ತೀನಿ ರೀ, ನನಗೆ 6,000 ಬಿಟ್ಟು ಕಿಸಿದ್ರೆ 7,500 ರೂಪಾಯಿ ರೇಟ್ ಹಾಕೋರು ಸದ್ಯಕ್ಕೆ. ನಾನು ಲಾಗೋಡಿ ಏನು ಮಾಡಿರ್ತೀನಿ ರೀ, ಅದು ಹೆಚ್ಚಿಗೇನು ಅವ್ರು ಹಾಕಿರ್ತಲ್ಲ ರೀ, ಅದು ಲಾಗೋಡಿ ನನ್ನೆಲ್ಲ ಕಡ್ಯಾಕೆ ಆಗಿಬಿಡ್ತದೆ ರೀ. ಹಿಂಗೆ ಹಾಕಿಸಿದ್ರೆ ನನಗೆ ಅದು ಒಂದು ಅದು ತೊಗರಿ ಹೊಟ್ಟ ಮತ್ತು ಕಡ್ಲಿ ಹೊಟ್ಟ ಇವೆಲ್ಲ ಏನು ಬರ್ ಜೋಳದ ಹೊಟ್ಟ ಇವೆಲ್ಲ ಬರ್ತಾವಲ್ಲ ರೀ ನನ್ನ ಕುರಿಗೆ ಎಮ್ಮಿಗೆ ಇದಕ್ಕೆ, ಅದು ಹಾಕೊಳ್ಕೊಂದು ಅನುಕೂಲ ಆಗ್ಯದ್ರಿ. ಅದನ್ನೊಂದು ಒಂದು ಶೆಡ್ ಮಾಡ್ಕಿಸಿದ್ರೆ ಅದ್ರಾಗ ಹಾಕಿ ತುಂಬಿಡ್ತೀನಿ ರೀ. ನನಗೆ ಮತ್ತೊಂದು ಕೊಂಡು ತೊಗೊಳಕ್ಕೆ ಏನು ಜ್ವರದ ಬಿಡುದಿಲ್ಲ ರೀ. ನನ್ನ 30-40 ಆಡುಗಳು ಇದ್ರು ಸದ್ಯಕ್ಕೆ ನಾ ಅದ್ರ ಅವ್ರ ಹೊಲ ಮಾಡಿದ್ದು ನಮಗೆ ಕೊಡ್ತಾರೆ ರೀ. ನಾ ಅದ್ರದಿಂದ ನಾ ಕೊಂಡು ತೊಗೊಳ್ರಿ, ಅದೇ ಗೊಬ್ಬರನೂ ಆಗ್ತದ ಮತ್ತು ಇದನ್ನು ಗೊಬ್ಬರನೂ ಆಗ್ತದ ರೀ. ಹಿಂಗೆ ಮಾಡ್ಕಿಸಿದ್ರೆ ಮಾಡ್ಕೋತ ಹೊಂಟೀನಿ ರೀ. ಈಗ ಸಾಮಾನ್ಯವಾಗಿ ಬೆಳೆ ಬೆಳೆಯೋದಕ್ಕೆ ಈಗ ತೊಗರಿ ಬೆಳಿತೀವಿ, ಕಡ್ಲಿ ಬೆಳಿತೀವಿ, ಸಾಮಾನ್ಯವಾಗಿ ಎಲ್ಲರೂ ಬೆಳೀತಾರೆ. ಆದರೆ ಈಗೇನು ನೀವು ಬೀಜ ಮಾಡ್ತಾ ಇದ್ದೀರಲ್ಲ, ಆ ಬೆಳೆ ಮಾಡೋದಕ್ಕೂ ಈ ಬೆಳೆ ಮಾಡೋದಕ್ಕೂ ಏನು ವ್ಯತ್ಯಾಸ ಅದ ಅಂತೀರಿ? ಇಲ್ರಿ, ಅದು ನಮ್ಮದೇ ಸ್ವಂತ ಇತ್ತಪ್ಪ ಅಂದ್ರೆ 3 ಫೂಟಿಂದ ಮಾಡ್ಬೋದು, ಒಬ್ರು 2 ಫೂಟಿಂದ ಮಾಡ್ಬೋದು ರೀ. ಇದು ಏನಾಗ್ತದೆ ರೀ, 4.5 ಫೂಟ ಸಾಲಿನಿಂದ ಸಾಲು ಮಾಡಬೇಕಾಗ್ತದೆ ರೀ. ಅದು 9-10 ಇಂಚಿಗೆ ಒಂದು ಬೀಜ ಹಾಕಿಸ್ಬೇಕಾಗ್ತದೆ ರೀ. ಮತ್ತು ಅದಕ್ಕೆ ಕುಡಿ ಚೂಟಿಸ್ಬೇಕಾಗ್ತದೆ ರೀ. ಅವರು ಕುಡಿ ಚೂಟಲ್ಕೂ ನಾವು ಆಳುಗಳು ಹಚ್ಚಬೇಕಾಗ್ತದೆ ರೀ. ಅದು ಕಂಪಲ್ಸರಿ ಅವ್ರು ಬರ್ತಾರೆ ಅಂತೇಳಿ, ನಾಳೆಗೆ ಬರ್ತಾರೆ ಸಾವಿರ ಹುಳ ಇಲ್ಲ ಕಾಣಿಸ್ತಾವೇನ ಅಂತೇಳಿಸಿದ ನಾವು ಇವತ್ತಿನ ದಿನ ಎಣ್ಣೆ ಹೊಡಿಬೇಕಾಗ್ತದೆ ರೀ. ನಾವು ಸ್ವಂತ ಮಾಡಿದ್ರೆ ಏನಾಗ್ತದೆ, ಹುಳ ಆಗಿಲ್ಲ ಅನ್ನೋದು ಆಗ್ತದೆ ರೀ, ಮನ್ಯಾಗ ಕುಂದ್ರದು ಆಗ್ತದೆ ರೀ. ಅವ್ರು ಬರ್ತಾರೆ ಅನ್ನೋದಕ್ಕೆ 13 ದಿವಸಕ್ಕೆ ಒಂದು ಕಂಪಲ್ಸರಿ ನಾನು 4 ಎಣ್ಣೆ ಹೊಡೆದಿನಪ್ಪ ಅಂತ ನನ್ನ ಹೊಲದಾಗ ಒಂದು ಖಂಡಕ್ಕಾಗಲ್ಲ ರೀ, ಒಂದು ಹುಳ ಆಗಲ್ಲ ರೀ. ನಾನು ಒಮ್ಮೆ ಚಾಲು ಮಾಡಿದ್ನಪ್ಪ ಅಂತಂದ್ರೆ 12-13 ದಿವಸ ಬಿಡೋದ್ರಿ. 13 ದಿವಸಕ್ಕೆ ಎಣ್ಣೆ ಹೊಡೆದಿನಪ್ಪ ಅಂದ್ರೆ 4 ಎಣ್ಣೆ ಆಗೋದ್ರಾಗ ನನ್ನ ಕಾಯಿನೇ ಒಣಗಿರ್ತಾವ ರೀ. ನನ್ನ ರಾಶಿ ಮಿಷಿನ ಸಾಣದ ರಾಶಿ ಇಂಜನ್ದ ಮೇಲಿಂದ ರಾಶಿ ಮಿಷಿನ್ ಐತೆ ರೀ. ನಾನು ಹೆಣ್ಣಾಳು ಹಚ್ಚಿ ಕೊಯ್ಸಿ ಕಿಸಿಂದ ಸರಿಯಾಗಿ ಒಣಗಿಸಿ ಕಿಸಿಂದ ರೀ, ಅದನ್ನು ರಾಶಿ ಮಾಡಿದಪ್ಪ ಅಂತ ನುಸಿ ಆಗಲ್ಲ ರೀ, ಬೀಜ ಆಗಲ್ಲ ಮತ್ತು ಕಚ್ಚರ ಬರಲ್ಲ. ಹಿಂಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ಯದ ರೀ. ಈಗ ಅವರು ಮೇಲೆ ಮೇಲೆ ಬಂದು ನಿಮಗೆ ಇನ್ಸ್ಪೆಕ್ಷನ್ ಮಾಡಿ ಯಾವ ಬೆಳೆ ಯಾವ ರೀತಿ ಅದ, ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ನೋಡಿ ನೋಡಿ ನಿಮಗೆ ಸಲಹೆ ಸೂಚನೆ ಕೊಡ್ತಾ ಇರ್ತಾರೆ ಈ ಬೀಜೋತ್ಪಾದನೆ ಸಲುವಾಗಿ? ಹಾಂ ರೀ, ಅವರು ಬರ್ತಾರೆ ಸಾಹೇಬ್ರ, ಹೂ ಬಿಟ್ಟು ತಪ್ಪ ಅಂತಂದ್ರೆ ಬರ್ತಾರೆ, ಎಣ್ಣೆ ಚಾಲು ಮಾಡಿ ಏನಂತ ಕೇಳ್ತಾರೆ. ಇಲ್ರಿ ಸಾಹೇಬ್ರ, ಈಗ ಎಲ್ಲರಿ ಒಂದೊಂದು ಬಿಡ್ಲಾತ ಇಲ್ಲ, ಇದೊಂದು ಮುಂಜಾಗ್ರತೆ ತೆಗಿಸಿದ ಒಂದು ಟಾನಿಕ್ ಹೊಡ್ಕೊಂಡು ಕಿಸಿದ್ರೆ ಒಂದು ಸಾದಾ ಎಣ್ಣೆ ಹೊಡಿಯತ್ ಹೇಳ್ತಾರೆ. ನಾ ಏನೈತಲ್ರಿ, ಒಂದು ಏನು ಹೊಡಿದ್ನಲ್ರಿ ಅಲ್ಲಿಂದ 13 ದಿವಸಕ್ಕೆ ಒಂದೊಂದು ಹೊಡೆದ್ನಪ್ಪ ಅಂತಂದ್ರೆ ಈ ಹುಳನೂ ಆಗಲ್ರಿ, ಅದಕ್ಕೆ ಇದನ್ನು ಆಗೋದಿಲ್ರಿ. ಟಾನಿಕ್ ಮಾತ್ರ 3 ಸಲ ಹಾಕ್ತೇನೆ ರೀ. 4ನೇ ಸಲಕ್ಕೆ ಏನೈತಲ್ರಿ, ಬರೀ ಒಂದೇ ಎಣ್ಣೆ ಹೊಡೆದ ಕಿಸಿದ್ರೆ ಬಿಟ್ಟು ಬಿಡ್ತೇನೆ ರೀ. ಅಂದ್ರೆ ಹೇಳುವ ಸಲಹೆ ಸೂಚನೆ ಎಲ್ಲ ನೀವು ಪಾಲಿಸ್ತೀರಿ? ಹ್ಞೂ, ಅವರು 3 ಸಲ ಬರ್ತಾರೆ ಸಾಹೇಬ್ರ. ಮುಂದೆ ನಾವು ಹೂವು ಬಿಡಾಗೊಮ್ರಿ, ಕಾಯಿ ಆದಾಗೊಮ್ರಿ, ಒಣಗದ ಬಳಕ ಪೂರ್ತಿ ಒಣಗ್ಯಾವಿಲ್ಲ ನೋಡೋದ್ ಬಳಕ ಅವ್ರು ಕೊಯ್ ಅಂದಾಗೆ ನಾ ಕೊಯ್ತೀನಿ ರೀ. ಆ ಕೊಯ್ದ್ರು ಸದ್ಯಕ್ಕೆ ಹಂಗೆ ದೊಡ್ಡ ಮಿಷಿನ್ ಕಚ್ಚಿ ನಾ ಇದು ಮಾಡಲ್ರಿ, ಯಾಕಂದ್ರೆ ಒಂದೊಂದು ಹಸಿ ಇರ್ತಾವ, ಒಂದೊಂದು ಇದು ಇರ್ತಾವ ಅಂತೇಳಿ ಅವ್ರು ಕೊಯ್ದ ಬಳಕ 8 ದಿವಸ ಬಿಟ್ಟು ಕಿಸಿದ್ರೆ ನಾ ರಾಶಿ ಮಿಷಿನ್ ಹಾಕಿ ಕೊಡ್ತೀನಿ ರೀ.